ಶ್ರೋತೃಗಳೇ, ಎರಡು ಪದ ಗೊಂದಲಗಳನ್ನ ಸಾಕಷ್ಟು ಶ್ರೋತೃಗಳು ಬಿಡಿಸಿದ್ರು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದ ಅರ್ಪಿಸ್ತೇನೆ. ಹಾಗೇನೆ ಕರೆ ಮಾಡಿ ಅವರಿಗೆ ಏನು ಕರೆ ಸಿಗದೇ ಇರೋರು ಕೂಡ ಬೇಜಾರು ಮಾಡ್ಕೋಬಾರ್ದು, ಮತ್ತೆ ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಸ್ಟುಡಿಯೋದಿಂದ ನಾನು ಈ ಕಾರ್ಯಕ್ರಮದ ಪ್ರಸ್ತುತಿ ಮಾಡಿದವಳು ಹೆಚ್ ಮೋಹನಾಕ್ಷಿ. ಈ ಕಾರ್ಯಕ್ರಮ ನಿಮ್ಮದೇ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ನಿಂದ ಕೇಳಿಬಂತು. ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ, ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಹೆಚ್ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172967755. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿ ಸರಣಿ ಫಲಸಿರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು, ಈ ವಿಚಾರವಾಗಿ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಾವೀಗ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆನ ಉತ್ಪಾದನೆ ಮಾಡಬೇಕು ಅನ್ನೋದಾದ್ರೆ ಭೂಮಿ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ? ಈಗ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಳೆ ಒಂದು ಪ್ರಮುಖ ಮುಂಗಾರು ಮಳೆಯಾಶ್ರಿತ ಬೆಳೆಯಲ್ಲಿ ಬೆಳೆಯುವಂತ ಬೆಳೆ. ಹೌದು. ಆದರೆ ಹಾಸನದಲ್ಲಿ ಅತ್ಯುತ್ತಮ ಒಂದು ಏನು ವಾತಾವರಣ ಇರೋದ್ರಿಂದ ಇಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೀತಾರೆ. ಯಾಕೆಂದ್ರೆ ಈ ಒಂದು ಆಲೂಗಡ್ಡೆ ಬೆಳೆ ಶೀತವಲಯ ಬೆಳೆ, ತಂಪು ವಾತಾವರಣ ಬಯಸುವಂತ ಬೆಳೆ ಆಗಿದೆ. ಉತ್ತಮವಾಗಿ ಬರುವಂತದ್ದು, ಹೆಚ್ಚಿನ ಇಳುವರಿ ಬರುವಂತದ್ದು, ಗುಣಮಟ್ಟದ ಇಳುವರಿ ಪಡಿಬೇಕಂತಂದ್ರೆ ಹಿಂಗಾರು ಹಂಗಾಮು ಬಹಳ ಸೂಕ್ತ. ಮುಂಗಾರಿಗಿಂತ ರೋಗ ಕಡಿಮೆ, ಎಲ್ಲ ಅನುಕೂಲಗಳು ಪೂರಕವಾಗಿದ್ದಾವೆ ಅನ್ನೋದು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇಲ್ಲಿ ಪ್ರಮುಖವಾಗಿ ರೈತರು ಮಣ್ಣು ಆಯ್ಕೆ ಅಥವಾ ಭೂಮಿ ಆಯ್ಕೆ ಅಂತ ಏನ್ ಹೇಳ್ತೀವಿ ಬಹಳ ಮುಖ್ಯ. ಭೂಮಿ ಆಯ್ಕೆ ಮಾಡಬೇಕಾದ್ರೆ ಇಂದಿನ ಸಾಲಿನಲ್ಲಿ ಯಾವುದೇ ಒಂದು ಬದನೆ ಬೆಳೆಗೆ ಜಾತಿಗೆ ಸೇರಿದಂತ ಬೆಳೆಗಳನ್ನು ಬೆಳೆದಿರಬಾರದು. ಆಲೂಗಡ್ಡೆ ಸೇರಿದೆ ಅದರಲ್ಲಿ. ಆಲೂಗಡ್ಡೆ, ಟೊಮ್ಯಾಟೊ, ಮೆಣಸಿನಕಾಯಿ, ತುಣ್ಣೆ ಮೆಣಸಿನಕಾಯಿ ಮತ್ತೆ ತಂಬಾಕು, ಈ ಐದು ಬೆಳೆಗಳು ಹೊರತುಪಡಿಸಿ ಬೇರೆ ಬೆಳೆಗಳನ್ನ ಬೆಳೆದಿರಬೇಕು. ಅಂತ ಮಣ್ಣನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಭೂಮಿ ಆಯ್ಕೆ ಸ್ವಲ್ಪ ಇಳಿಜಾರಿರ್ಬೇಕು. ಈಗ ಉದಾಹರಣೆಗೆ 3 ತಿಂಗಳು ಮಳೆ ಆಯ್ತು. ಹೌದು. ಈಗ ಮಳೆಗಾಲದಲ್ಲಿ ಸತತವಾಗಿ ಮುಂಗಾರಿನಲ್ಲಿ ಬಹಳಷ್ಟು ಬೆಳೆಗಳು ಮಳೆಯಿಂದನೇ ಬೆಳೆ ಹೋಗಿದೆ. 50% ಬೆಳೆ ರೈತರು ಕಳ್ಕೊಂಡ್ರು. ಅಲ್ಲಿ ಯಾರ್ದು ಇಳಿಜಾರಿತ್ತು ಆ ಬೆಳೆ ಉಳ್ಕೊತು. ಯಾಕೆಂದ್ರೆ ಇದು ಬಹಳ ಸೂಕ್ಷ್ಮ. ಮಳೆ ಜಾಸ್ತಿಯಾಗಿ ನೀರು ನಿಂತಾಗ ಬೆಳೆ ಕೊಳೆಯುವುದು ಸಹಜ, ರೋಗ ಬರೋದು ಸಹಜ. ಅದಕ್ಕೆ ಇವೆಲ್ಲ ಎತ್ತೆಚ್ಚಿಕೊಂಡು ನಾವು ಈ ವಾತಾವರಣಗಳನ್ನ ನೋಡಿ ಕಲಿತು ನಾವು ಸ್ವಲ್ಪ ಭೂಮಿ ಇಳಿಜಾರಿದ್ರೆ ನೀರು ಸರಾಗವಾಗಿ ಹರಿದು ಹೋಗುವಂತ ಬಸಿದು ಹೋಗುವಂತ ಜಾಗವನ್ನ ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಅನ್ನೋದು ನನ್ನ ವಿಷಯ. ಇನ್ನು ಮಣ್ಣು ಬಂದ್ರೆ ಮಣ್ಣು ಕೆಂಪು ಮರಳು ಮಿಶ್ರಿತ ಮಣ್ಣು ಬಹಳ ಸೂಕ್ತವಾದಂತದ್ದು. ತುಂಬಾ ಕಪ್ಪು ಮಣ್ಣುಗಳು ಸೂಕ್ತ ಅಲ್ಲ, ನೀರು ಹಿಡಿದುಕೊಳ್ತದೆ ಇಲ್ಲಾಂದ್ರೆ. ಜೊತೆಗೆ ಮಣ್ಣಿನ ಒಂದು ರಸಸಾರ ಎಷ್ಟಪ್ಪ ಇರಬೇಕಂದ್ರೆ 5.5-6.5 ಇದ್ರೆ ಬಹಳ ಸೂಕ್ತ. ಸಾಧ್ಯವಾದಷ್ಟು ಈಗಾಗಲೇ ಹೇಳಿದ್ರೆ ಮಣ್ಣು ಸ್ವಲ್ಪ ಇಳಿಜಾರು ಪ್ರದೇಶ ಬಹಳ ಸೂಕ್ತ, ನೀರು ನಿಲ್ಲಬಾರದು. ಇದೆಲ್ಲ ಈಗ ಅನುಭವ ಆಗಿದೆ, ಅತಿ ಮಳೆಯಾಗಿ ಈಗ ಮಳೆ ಕಳ್ಕೊಂಡಿದೆ. ಇನ್ನು ಹವಾಮಾನ ಈಗಾಗಲೇ ಹೇಳಿದ್ದೇನೆ, ತಿಳಿಸಿದಂಗೆ ಇದು ಸೂಕ್ತವಾದಂತ ವಿಚಾರ. ಬಹಳ ಸೂಕ್ತವಾದಂತ ಒಂದು ವಾತಾವರಣ ಚಳಿಗಾಲ ಬೆಳೆ ಅಂತೀವಿ. ಇಲ್ಲಿ ನಮ್ಮ ರೈತರು ಬೇಸಿಗೆ ಬೆಳೆ ಅಂತಾರೆ. ಅದೇ ಬೇಸಿಗೆನಲ್ಲಿ ಕೊಯ್ಲಿಗೆ ಬರ್ತದೆ, ಅದಕ್ಕೆ ಬೇಸಿಗೆ ಬೆಳೆ ಅಂತ ಹೇಳ್ತಾರೆ. ಆದ್ರೆ ಇದು ಚಳಿಗಾಲದ ಬೆಳೆ. ಹಿಂಗಾರು ಹಂಗಾಮಿನಲ್ಲಿ ಚಳಿಗಾಲದ ಬೆಳೆ ಬಹಳ ಸೂಕ್ತವಾಗಿ ಬರ್ತದೆ. ಯಾಕೆಂದ್ರೆ ಚಳಿಗಾಲದ ಬೆಳೆ ಅಂದ್ರೆ ಇದಕ್ಕೆ ಹಗಲು ಒಂದು ಬಿಸಿಲು ವಾತಾವರಣ, ರಾತ್ರಿ ಹಿಮ ಬೀಳುವಂತ ವಾತಾವರಣ ಏನಿದೆ ಬಹಳ ಸೂಕ್ತವಾದಂತ. ಅದಕ್ಕೆ ಇದನ್ನ ಹೆಚ್ಚಿನ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬೆಳೀತಾರೆ, ಪಂಜಾಬ್ ಅಲ್ಲಿ ಬೆಳೀತಾರೆ, ಹರಿಯಾಣ ಬೆಳೀತಾರೆ. ಅಲ್ಲಿ ಆ ರೀತಿಯಾದ ಹಿಮ ಆಗುತ್ತೆ, ಅಲ್ಲಿ ಬಹಳ ಚೆನ್ನಾಗಿ ಗೆಡ್ಡೆ ಬೆಳೆಯುತ್ತೆ. ಆ ಗೆಡ್ಡೆ ಬಿಳಿ ಬೇರು ಅಂತ ಏನ್ ಹೇಳ್ತೀವಿ, ಆ ಬಿಳಿ ಬೇರು ಬಿಡಬೇಕಾದ್ರೆ, ಸ್ಟೋಲನ್ ಅಂತ ಹೇಳ್ತೀವಿ, ಬಿಳಿ ಬೇರು ಬಿಡಬೇಕಾದ್ರೆ ರಾತ್ರಿ ಉಷ್ಣಾಂಶ 18 ಡಿಗ್ರಿಗಿಂತ ಕಡಿಮೆ ಇರಬೇಕು, ಹಗಲು ಉಷ್ಣಾಂಶ 24 ಡಿಗ್ರಿ ಒಳಗಡೆ ಇರಬೇಕು. 18-24 ಬಹಳ ಸೂಕ್ತವಾದಂತದ್ದು. ಅದೇ ರಾತ್ರಿ ಉಷ್ಣಾಂಶ ಮಾತ್ರ 18 ಕೆಳಗಡೆ ಇದ್ರೆ ಆ ಬಿಳಿ ಬೇರುಗಳು ಜಾಸ್ತಿ ಆಗಿ ಗೆಡ್ಡೆಗಳ ಸಂಖ್ಯೆ ಜಾಸ್ತಿ ಆಗಿ ಇಳುವರಿ ಜಾಸ್ತಿ ಆಗ್ತದೆ. ನೇರ ಪರಿಣಾಮ ಇಳುವರಿ ಮೇಲೆ ಬೀರುತ್ತೆ. ಅದಕ್ಕೆ ವಾತಾವರಣ ಅವಲಂಬಿತ ಬೆಳೆ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಒಂದೊಂದು ಸಾರಿ ಮುಂಗಾರು ಹಂಗಾಮಿನಲ್ಲಿ ಗೆಡ್ಡೆಗಳ ಸಂಖ್ಯೆ ಕಡಿಮೆ ಇರ್ತದೆ. ಈಗ ನಾವು ಏನ್ ಮಾಡ್ತೀವಿ, ಮೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. ಆಗೊಂದ್ ಸಾರಿ ಏನಾಗುತ್ತೆ, ಮಣ್ಣಿನಲ್ಲಿ ಸಾಕಷ್ಟು ಉಷ್ಣಾಂಶ ಇರುತ್ತೆ, ಮಳೆ ಪ್ರಾರಂಭ ಆಗಿರಲ್ಲ, ಅವಾಗ ತಾನೇ ನಾವು ಬೇಸಿಗೆಯಿಂದ ಹೊರಗಡೆ ಬಂದಿರ್ತೀವಿ. ಈಗ ಚೆನ್ನಾಗಿ ಮಳೆ 1-2-3 ಮಳೆ ಆದ್ರೆ ಮಣ್ಣು ತಂಪಾಗುತ್ತೆ. ಆಗಿಲ್ಲ ಅಂದ್ರೆ ಅವಾಗ ನಾವು ಗೆಡ್ಡೆ ತಗೊಂಡು ಹಾಕ್ಬಿಡ್ತೀವಿ. 15 ಅಂದ್ರೆ ಕೆಲವರು ಮೇ ಮೊದಲನೇ ವಾರದಲ್ಲೇ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಕ್ದಾಗ ಏನಾಗುತ್ತೆ, ಮಣ್ಣು ಬಿಸಿ ಮಣ್ಣಲ್ಲಿ ನಾವು ತಗೊಂಡೋಗಿ ಗೆಡ್ಡೆ ಹಾಕಿದಾಗ ಮೊಳಕೆ ಬಂದಾಗ ಆ ಬಿಳಿ ಬೇರುಗಳು ಬರಲ್ಲ. ಹೌದು ಸರ್, ನಮ್ದು ಇಳುವರಿ ಬರಲಿಲ್ಲ ಬರಲಿಲ್ಲ. ಅದಕ್ಕೆ ಸೂಕ್ತವಾದ ಕಾಲ ಹಿಂಗಾರು ಹಂಗಾಮು ಅಥವಾ ಚಳಿಗಾಲದ ಬೆಳೆ ಅಂತ ಹೇಳ್ತೀವಿ. ಇನ್ನು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಈಗಾಗಲೇ ಹೇಳಿದೀನಿ, ಯಾವ ನಾವೇನು ಬದನೆ ಜಾತಿಗೆ ಸೇರಿದಂತ ಬೆಳೆಗಳನ್ನ ಬೆಳೆದ್ರೆ ಖಡಕ್ಕಾಗಿ ಬೆಳೆ ಪರಿವರ್ತನೆ ಅಳವಡಿಸ್ಕೋಬೇಕು. ಸಾಧ್ಯವಾದಷ್ಟು ಬೆಳೆ ಪರಿವರ್ತನೆ ಯಾಗಪ್ಪ ಇರಬೇಕು ಅಂತಂದ್ರೆ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆಯೋದು ಬಹಳ ಸೂಕ್ತ. ಯಾಕೆಂದ್ರೆ ದ್ವಿದಳ ಧಾನ್ಯ ಬೆಳೆಗಳು ಬೆಳೆದಾಗ ಏನಾಗುತ್ತೆ, ಅಲಸಂದಿ, ಹುರುಳಿ, ಶೇಂಗಾ ಈ ತರದ ಬೆಳೆಗಳು ಅಥವಾ ನಮಗೆ ತೊಗರಿ ಈ ತರದ್ದು ಬೆಳೆದಾಗ ಏನಾಗುತ್ತೆ, ಗಾಳಿಲಿ ಇರುವಂತ ಏನು 70-80% ಏನು ಸಾರಜನಕ ಏನಿದೆ ಅದನ್ನ ರೈಜೋಬಿಯಾ ಬ್ಯಾಕ್ಟೀರಿಯಾಗಳ ಮೂಲಕ ಸ್ಥಿರೀಕರಣ ಆಗಿ ಮಣ್ಣಿನಲ್ಲಿ ಜಾಸ್ತಿ ಆಗ್ತದೆ. ಆಮೇಲೆ ಅದೇನು ಬೆಳೆಯುಳಿಕೆಗಳೇನಿದೆ, ಸಾಧ್ಯವಾದಷ್ಟು ರೈತರು ಆ ಬೆಳೆಯುಳಿಕೆಗಳನ್ನ ನಾವೇನು ಅದರಿಂದ ಕಾಳು ಕಡಿ ಎಲ್ಲ ಕಿತ್ಕೋತೀವಿ ಅದನ್ನ ಮಣ್ಣಿಗೆ ಬೆರೆಸಿಬಿಟ್ರೆ ಮಣ್ಣಿನ ಫಲವತ್ತತೆ ಸಾವಯವ ವಸ್ತು ಜಾಸ್ತಿ ಆಗಿ ಇನ್ನೂ ಆಗುತ್ತೆ. ಇವತ್ತು ನಾನು ಹೆಚ್ಚಿನ ಒತ್ತನ್ನ ಮಣ್ಣಿನ ಫಲವತ್ತತೆ ಕಡೆ ಕೊಡಿ ಗಮನ ಹರಿಸಿ ಅಂತ ನಾನು ರೈತರಿಗೆ ಹೇಳಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ನಮ್ಮ ಮಣ್ಣು ಬರಿದಾಗ್ತಾ ಇದೆ, ಮಣ್ಣು ಫಲವತ್ತತೆ ಕಳ್ಕೊಳ್ತಾ ಇದೆ, ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ನಾವು ಮಣ್ಣಿನ ಒಂದು ಆರೋಗ್ಯ ಕಡೆ ಗಮನ ಹರಿಸಿದ್ರೆ ಅದು ಫಲ ತನಗೆ ಕೊಡುತ್ತೆ. ಖಂಡಿತ ಖಂಡಿತ. ಇಲ್ಲಿ ಬಹಳ ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ ಬೆಳೆ ಪರಿವರ್ತನೆ ಅಂತಕ್ಕಂಥದ್ದು. ಹೌದು, ಈ ಬೆಳೆ ಪರಿವರ್ತನೆಯಲ್ಲಿ ತಾವು ಈಗಾಗಲೇ ಹೇಳ್ದಂಗೆ ಈ ದ್ವಿದಳ ಧಾನ್ಯಗಳನ್ನ ಅವರು ಸಾಗುವಳಿ ಮಾಡಿದ್ರೆ ಒಂದು ಹಂಗಾಮಿನಿಂದ ಇನ್ನೊಂದು ಹಂಗಾಮಿಗೆ ಆಲೂಗೆಡ್ಡೆಯನ್ನ ಬಿಟ್ಟು ಈ ದ್ವಿದಳ ಧಾನ್ಯಗಳನ್ನ ಸಾಗುವಳಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಜಮೀನಿನಲ್ಲಿ ಪೋಷಕಾಂಶ ಹೆಚ್ಚಾಗುತ್ತೆ, ಮಣ್ಣು ಜೀವಂತವಾಗಿರುತ್ತೆ, ಆ ಮಣ್ಣಿನಲ್ಲಿರ್ತಕ್ಕಂತ ಸಾಕಷ್ಟು ಪೋಷಕಾಂಶ ಮುಂದಿನ ಬೆಳೆಗೆ ಅನುಕೂಲ ಆಗುತ್ತೆ, ಖಂಡಿತ ಸಿಗುತ್ತೆ. ಆಮೇಲೆ ನಾವು ಇನ್ನೊಂದು ಏನಂದ್ರೆ ಬೇರೆ ಬೆಳೆಗಳು ಬೆಳೆದಾಗ ಸಾಕಾಣು ರೋಗಾಣುಗಳು ಏನಿರ್ತವೆ ಆಲೂಗಡ್ಡೆಗೆ ಬರುವಂತ ಮಣ್ಣಿನಿಂದ ಬಹಳಷ್ಟು ಹರಡ್ತವೆ. ಬ್ಯಾಕ್ಟೀರಿಯಾ ಸೊರಗ ರೋಗ ಬಹಳ ಪ್ರಮುಖವಾದಂತ ರೋಗ, ಬಹಳ ಪ್ರಮುಖವಾದಂತೂ ಬಹಳ ಕಾಡಿಸುವಂತ ರೋಗ ಇದು. ಇದ್ರೆ ನಾವು ಬೀಜೋತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಆಲೂಗಡ್ಡೆನೆ ಬೆಳಿಲಿಕ್ಕೆ ಆಗಲ್ಲ. ಈ ರೋಗವನ್ನ ನಾವು ಅಟ್ಲೀಸ್ಟ್ ನಾವು ಕಡಿಮೆ ಮಾಡ್ಲಿಕ್ಕೆ ಮಣ್ಣಿನಿಂದ ಆಡುವಂತ ರೋಗನ ನಾವು ಯಾವುದೇ ರಾಸಾಯನಿಕಗಳಾಗ್ಲಿ ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ಬರೀ ರಾಸಾಯನಿಕಗಳಿಗೆ ನಾವು ದುಡ್ಡನ್ನು ಹಾಕ್ಬೇಕು, ನಾವು ಆರ್ಥಿಕವಾಗಿ ಬೆಳೆನ ಬೆಳಿಲಿಕ್ಕಾಗಲ್ಲ. ಇದು ಅಲ್ಪಾವಧಿ ಬೆಳೆ, ಅಲ್ಪಾವಧಿ ಬೆಳೆನೇ ಇಲ್ಲ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಆದ್ರಿಂದ ಬೇರೆ ಬೆಳೆಗಳು ಹಾಕ್ಬಿಟ್ರೆ ಆ ರೋಗಾಣುಗಳು ಕಡಿಮೆ ಆಗ್ತದೆ. ಆಮೇಲೆ ಇಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯೋದ್ರಿಂದ ನಾವು ಮಳೆ ನಮಗೆ ನಿರೀಕ್ಷೆ ಮಾಡಂಗಿಲ್ಲ, ಆದ್ರಿಂದ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ರೈತ ಬಾಂಧವರ್ಗ ಏನ್ ಗಮನಿಸ್ಕೋಬೇಕು ಅಂತಂದ್ರೆ ತಾವು ಹೇಳ್ದಂಗೆ ಅದು ಮುಂಗಾರಿನ ಬೆಳೆ ಅಲ್ಲ, ಯಾಕಂದ್ರೆ ಮಳೆ ಬಂದೇ ಬರುತ್ತೆ ಮುಂಗಾರು ಅಂತ ಮಳೆ ಬರುತ್ತೆ. ಹಿಂಗಾರಲ್ಲಿ ಇದು ಅನಿಶ್ಚಿತ ಮಳೆ, ಯಾವಾಗ ಬರಬಹುದು ಬರ್ದನೇ ಇದ್ರೂ ಇರಬಹುದು. ಅಂದ್ರೆ ಇಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯ ಮುಖ್ಯ. ಅವರಿಗೆ ಸಂರಕ್ಷಿತ ಒಂದು ನೀರಾವರಿ ವ್ಯವಸ್ಥೆ ಇರಬೇಕು, ಸಾಲು ಪದ್ಧತಿಯಲ್ಲಿ ಮಾಡಬೇಕು. ಆದ್ರೆ ಸಾಲು ಪದ್ಧತಿನಲ್ಲಿ ಇವತ್ತು ನಾವು ಶಿಫಾರಸು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಎಲ್ಲ ಹನಿ ನೀರಾವರಿ ಪದ್ಧತಿ ಮಾಡ್ಕೊಳ್ಳಿ. ರೈತರು ನಾವು ಸ್ಪ್ರಿಂಕ್ಲರ್ ಹಾಕ್ತಾರೆ, ಅದು ವೈಜ್ಞಾನಿಕ ಪದ್ಧತಿ ಅಲ್ಲ. ಸ್ಪ್ರಿಂಕ್ಲರ್ ಹಾಕಿದ್ರೆ ಏನಾಗುತ್ತೆ, ಅದು ರೈತರಿಗೆ ಅನುಕೂಲ ಆಗಿರ್ಬೋದು, ಆದ್ರೆ ಅದರಿಂದ ರೋಗಾಣುಗಳಿಗೆ ಬರ್ಲಿಕ್ಕೆ ಅವಕಾಶ ಆಹ್ವಾನ ನೀಡಿದಂಗೆ ಆಗ್ತದೆ. ಎಲೆಗಳು ಚೆನ್ನಾಗಿ ತೊಯ್ದು ನೆಂದಾಗ ಏನಾಗುತ್ತೆ, ಬಹುಬೇಗನ ಶಿಲೀಂಧ್ರಗಳು ಆಕರ್ಷಣೆ. ಆದ್ರಿಂದ ಸಾಧ್ಯವಾದಷ್ಟು ಹನಿ ನೀರಾವರಿ ಪದ್ಧತಿ ಸಾಲಿನಿಂದ ಸಾಲಿಗೆ ಅಳವಡಿಸ್ಕೊಳ್ಳಿ, ಜೋಡಿ ಸಾಲು ಪದ್ಧತಿ ಅಳವಡಿಸ್ಕೊಳ್ಳಿ. ಜೋಡಿ ಸಾಲು ಪದ್ಧತಿಯಲ್ಲಿ ಒಂದು ಏನು ಏರುಮಡಿಗಳನ್ನ ಮಾಡಿಕೊಂಡು ಕ್ಯಾಪ್ಸಿಕಮ್ಗೆ ಯಾವ ರೀತಿಯಾದ ಬೆಡ್ಗಳನ್ನ ತಯಾರು ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಮಾಡಿಕೊಂಡು ಒಂದು ಎರಡು ಸಾಲು ಮಧ್ಯೆ ಹನಿ ನೀರಾವರಿ ಕೊಳವೆಗಳನ್ನ ಹಾಕೊಂಡು ನೀರಾವರಿ ಮಾಡಿಕೊಂಡ್ರೆ ಅದ್ಭುತವಾಗಿ ಬೆಳೆಯನ್ನ ಬೆಳೆಯಬಹುದು. ಯಾಕೆಂದ್ರೆ ಈಗಾಗಲೇ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಒಂದು ಏರುಮಡಿ ಜೋಡಿ ಸಾಲು ಪದ್ಧತಿಯನ್ನು ಮುಂಗಾರು ಹಿಂಗಾಮಿನಲ್ಲಿ ಮಾಡಿ ನಾವು ಬೆಳೆಯನ್ನ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದೀವಿ, ಯಾವುದೇ ರೋಗದ ಸಮಸ್ಯೆ ಇಲ್ಲ, ಅತ್ಯುತ್ತಮ ಗೆಡ್ಡೆ ಬಿಟ್ಟಿದೆ. ಇಷ್ಟು ಅನುಕೂಲಗಳು, ನಾವು ಎಲ್ಲಾ ರೀತಿಯಾದ ಅಂತರ ಬೇಸಾಯಗಳನ್ನು ಮಾಡ್ಲಿಕ್ಕೆ ಅನುಕೂಲ. ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಇದು ಬಹಳ ಅತ್ಯವಶ್ಯಕವಾದಂತ ತಂತ್ರಜ್ಞಾನ ನಮ್ಮ ಹಾಸನ ಜಿಲ್ಲೆ ರೈತರಿಗೆ. ಈಗ ಹನಿ ನೀರಾವರಿ ಅಂತಂದ್ರೆ ನೀರು ಹೆಚ್ಚು ಪೋಲಾಗಲ್ಲ, ಆಮೇಲೆ ಇರೋ ನೀರನ್ನ ಸದ್ಬಳಕೆ ಮಾಡ್ಕೊಳ್ಬಹುದು, ಕಡಿಮೆ ನೀರು ಇರುತ್ತೆ, ಅಯ್ಯೋ ನನ್ ನೀರ್ ಸಾಕಾಗಲ್ಲ ಅಂತ ಅವ್ರು ಚಿಂತೆ ಮಾಡೋದ್ರ ಬದಲು ಸದ್ಬಳಕೆ ಆಗುತ್ತೆ, ನೀರು ಪೋಲಾಗೋದಿಲ್ಲ. ಆಮೇಲೆ ನಾವು ಹೆಚ್ಚಿನ ನೀರು ಕೊಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಅದವರಿತ ನೀರನ್ನ ತೇವಾಂಶವನ್ನ ಹಿಡಿದಿಟ್ಟು ಇರಬೇಕು, ತೇವಾಂಶ ಇರಬೇಕು, ಅತಿ ತೇವಾಂಶ ಬೇಕಿಲ್ಲ. ನಾವು ಕಾಲ ಸಾಲು ಪದ್ಧತಿನಲ್ಲಿ ಈಗ 1 ಲೀಟರ್ ಕೊಡೋದನ್ನ ಉದಾಹರಣೆಗೆ ಹೇಳ್ತೇವೆ, 2 ಲೀಟರ್ ಕೊಡಬೇಕು. ಹೌದು, ಹನಿ ನೀರಾವರಿ ಪದ್ಧತಿ 1 ಲೀಟರ್ ಅಂದ್ರೆ 1 ಚದರ ಮೀಟರ್ಗೆ 6 ಲೀಟರ್ ಸಾಕು. ದಿನ ಬಿಟ್ಟು ದಿನ ಕೊಟ್ರೆ ಸಾಕು. ಆದ್ರೆ ಸಾಲ ಪದ್ಧತಿನಲ್ಲಿ ನಾವು ಲಕ್ಷಾಂತರ ಲೀಟರ್ ಅನ್ನ ಕೊಡ್ಲೇಬೇಕಾಗುತ್ತೆ, ಆ ನೀರನ್ನ ನಾವು ಉಳಿಸ. ಹೌದು ಹೌದು ಹೌದು, ಅದೂ ಅಮೂಲ್ಯನೇ ಅಲ್ವಾ. ಇನ್ನು ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಬಂಧವರು ಬಿತ್ತನೆ ಬೀಜಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಈಗ ಬಿತ್ತನೆ ಬೀಜಗಳ ಆಯ್ಕೆ ಬಹಳ ಮುಖ್ಯ. ಈಗ ನಾವು ಸಾಮಾನ್ಯವಾಗಿ ಆಲೂಗಡ್ಡೆ ಬಿತ್ತನೆ ಬೀಜಗಳನ್ನ ಎಪಿಎಂಸಿ ತರ್ತೇವೆ. ಹೌದು, ಎಪಿಎಂಸಿಯಿಂದ ಎಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ. ಹೌದು, ಆ ಕೋಲ್ಡ್ ಸ್ಟೋರೇಜ್ ಇಂದ ಗೆಡ್ಡೆಗಳನ್ನ ತಂದು ತತ್ಕ್ಷಣ ಒಂದು ಬಿತ್ತನೆ ಮಾಡುವಂತ ರೂಢಿ ನಮ್ಮ ರೈತರಲ್ಲಿ ಇದೆ. ಇದರಿಂದ ಸಾಕಷ್ಟು ರೈತರು ಬೆಳೆ ಕಳ್ಕೊಂಡಿದ್ದಾರೆ. ಈಗ ಆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಾಗ ಶೀತಲ ಗೃಹಗಳಲ್ಲಿ ಏನಿಟ್ಟಿರ್ತಾರೆ, ತಂದು ಕನಿಷ್ಠ 12-15 ದಿವಸ ನಾವು ಆರಿಸ್ಬೇಕು, ಗಾಳಿಲಿ ಬಿಟ್ಬಿಡ್ಬೇಕು. ಒಂದು ಕೋಣೆಲಿ ಹಾಕಿ ಬಿಟ್ಬಿಟ್ರೆ ಏನಾಗುತ್ತೆ, ಅದರಲ್ಲಿರುವ ಗೆಡ್ಡೆಯಲ್ಲಿರುವಂತ ತೇವಾಂಶ ಎಲ್ಲ ಆವಿಯಾಗಿ ಹೋಗುತ್ತೆ. ಆಗ ಗೆಡ್ಡೆಗಳು ಭೌತಿಕವಾಗಿ ರಾಸಾಯನಿಕವಾಗಿ ಅವು ಆಕ್ಟಿವೇಟ್ ಆಗ್ತವೆ, ಆಗಿ ಸಣ್ಣ ಸಣ್ಣ ಮೊಳಕೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಕಣ್ಣು ಹೊಡೆಯುತ್ತೆ. ಅದು ಬಹಳ ಮುಖ್ಯವಾದಂತ ಅಂತ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಏ ಮೇ 15 ಬಂದ್ಬಿಡ್ತು, ಗೆಡ್ಡೆ ತಂದು ಅವಾಗ್ಲೇ ಕೊಯ್ದು ಅವಾಗ್ಲೇ ಹಾಕ್ತಾರೆ. ಅದು ತಪ್ಪು. ಅದರಿಂದ ಏನಾಗುತ್ತೆ, ತತ್ಕ್ಷಣ ಮಳೆ ಬಂದಾಗ ಏನಾಗುತ್ತೆ, ಆ ಗೆಡ್ಡೆಗಳು ಕೊಯ್ದಂತ ಭಾಗದಿಂದ ರೋಗಾಣುಗಳು ಹರಡ್ತವೆ. ಅದಕ್ಕೆ ನಾವು ಗೆಡ್ಡೆಗಳನ್ನ ತಂದು ಕನಿಷ್ಠ 15 ದಿವಸ ಇಟ್ಟು ಅದನ್ನ ಬೀಜೋಪಚಾರಕ್ಕೆ ಒಳಪಡಿಸ. ಇದು ಮುಖ್ಯ. ಹೌದು, ಮೃದು ಆಗ್ಬೇಕು ಗೆಡ್ಡೆ, ಗಟ್ಟಿ ಇರಬಾರ್ದು ಗೆಡ್ಡೆ, ಮೃದು ಆಗ್ಬೇಕು, ಸಾಫ್ಟ್ ಅಂತ ಹೇಳ್ತೀವಿ. ಸಾಫ್ಟ್ ಆದಾಗ ಅದು ಮೊಳಕೆ ಬರ್ಲಿಕ್ಕೆ ಆಗ್ತದೆ. ಆ ಗೆಡ್ಡೆಗಳನ್ನ ನಾವು ಬಿತ್ತನೆ ಮಾಡಿದಾಗ ತತ್ಕ್ಷಣ ಎಲ್ಲವೂ ಮೊಳಕೆ ಸಮಾನವಾಗಿ ಮೊಳಕೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ, ಬೆಳೆನೂ ಅಚ್ಚುಕಟ್ಟಾಗಿ ಬರುತ್ತೆ, ಯಾವುದೇ ರೋಗಾಣು ಆಗಲ್ಲ. ಆಮೇಲೆ ಆ ಕೊಯ್ದಂತ ಭಾಗವನ್ನ ನಾವು ಕೊಯ್ದಿರ್ತೀವಿ, ಅದನ್ನ ತಗೊಂಡಾಗ ಏನತ್ತೆ, ಮಣ್ಣಿಗೆ ಅಂಟಿಕೊಳ್ಳುತ್ತೆ. ಕೋಟಿ ಅನ್ನು ಕೋಟಿ ಸೂಕ್ಷ್ಮ ಜೀವಗಳಿರ್ತವೆ, ಉಪಯುಕ್ತ ಸೂಕ್ಷ್ಮ ಜೀವಗಳಿರ್ತವೆ, ಹಾನಿ ಮಾಡುವಂತ ಸೂಕ್ಷ್ಮ ಜೀವಗಳಿರ್ತವೆ. ಹಾನಿ ಮಾಡೋ ಬಹುಬೇಗನೆ ಒಳಗಡೆ ಹೋಗಿ ಗೆಡ್ಡೆನ ಕೊಳಸ್ತವೆ. ಮೃದು ಗೆಡ್ಡೆ ಕೊಳೆ ರೋಗ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾಗಳಿಂದ ಬರುವಂತದ್ದು. ಆ ಕಾರಣಕ್ಕೆ ಈ ಒಂದು ಬಿತ್ತನೆ ಆಯ್ಕೆ ಮತ್ತು ಆಯ್ಕೆ ಕನಿಷ್ಠ 40 ಗ್ರಾಂ ಇರಬೇಕು. ಉಂಡೆ ಗೆಡ್ಡೆಗಳನ್ನ ಬಿತ್ತನೆ ಮಾಡ್ಲಿ, ಇನ್ನೊಂದು ಚೀಲ ಜಾಸ್ತಿ ಆಗ್ಬೋದು, ಒಂದ್ 2 ಚೀಲ ಜಾಸ್ತಿ ಆಗ್ಬೋದು, ಆದ್ರೆ ಏನಂತೆ, ರೈತರಿಗೆ ಇಲ್ಲಿ ರೋಗ ಬರುವುದಿಲ್ಲ. ಮಳೆ ಬಂದ್ರೂ ಆ ಗೆಡ್ಡೆನು ಕೊಳಿಯಲ್ಲ, ಸರ್ ಮಳೆ ಬಂದ್ಬಿಡ್ತು, ಬಿತ್ತನೆ ಮಾಡಿದ್ವಿ ಕೊಳ್ತೋಗ್ಬಿಡ್ತು ಸರ್ ಅಂತಾರೆ. ಆಗ ಉಂಡೆ ಗೆಡ್ಡೆಗಳನ್ನ ಹಾಕಿದಾಗ ಒಂದು ಗಡ್ಡೆ ಕೊಳಿಯಲ್ಲ, ಇವೆಲ್ಲ ಅನುಕೂಲಗಳಿದೆ. ಇದು ಸಣ್ಣ ಒಂದು ಬದಲಾವಣೆ ರೈತರು ಮಾಡ್ತಾ ಇದಾರೆ. ರೈತರೇ ಇವತ್ತು ನಿಜವಾದ ವಿಜ್ಞಾನಿಗಳು ಅವರು ಇಲ್ಲ ಅಂತ ಹೇಳಿಲ್ಲ. ಒಂದು ಸಣ್ಣ ಬದಲಾವಣೆಗಳನ್ನ ಅವರು ಬೇಸಾಯ ಕ್ರಮದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಬೆಳೆನ ಉಳಿಸ್ಕೋಬಹುದು ಅನ್ನೋ ಮಾತನ್ನ ಹೇಳಿಕ್ ಬಯಸ್ತೇನೆ. ಇನ್ನ ಕನಿಷ್ಠ 3-4 ಕಣ್ಣು ಇರಲೇಬೇಕು. ಕೆಲವರು ಏನ್ ಮಾಡ್ತಾರೆ, ರೈತರು ಸಣ್ಣ ಗಡ್ಡೆ ಕೊಯ್ತಾರೆ, ಆದ್ರೆ ಒಂದ್ ಕಣ್ಣಿರುತ್ತೆ, ಒಂದ್ರಲ್ಲಿ ಕಣ್ಣು ಇರೋದಿಲ್ಲ. ಕೊಯ್ದಂತ ರೈತರು ಅಂತ ಗೆಡ್ಡೆ ಕೊಯ್ದೇ ಹಾಕ್ಬೇಕಪ್ಪ. ಕೆಲವು ಗೆಡ್ಡೆ ರೈತರು ಕೇಳ್ಬೋದು ಒಂದ್ ಪ್ರಶ್ನೆ, ಸರ್ 100 ಗ್ರಾಂ ಇದೆ ಒಂದ್ ಗೆಡ್ಡೆ, ನಾವ್ ಹೆಂಗ್ ಒಂದೇ ಗೆಡ್ಡೆ ಹಾಕೋದು ಅಂತ. 2 ಭಾಗ ಮಾಡ್ಲಿ, ಕೊಯ್ಲಿ, ಏನ್ ತೊಂದ್ರೆ ಇಲ್ಲ. ಕೊಯ್ದಂತ ಗೆಡ್ಡೆಗಳ 3 ದಿವಸ ಹಾಗೆ ಇಡ್ಲಿ. ಇದು ಮತ್ತೆ ಗಮನಿಸಬೇಕಾಗಿರೋ ವಿಚಾರ. 3 ದಿವಸ ಹಾಗೆ ಇಟ್ಟು ಅದು ಕೊಯ್ದಂತ ಭಾಗ ಸಂಪೂರ್ಣವಾಗಿ ಬಲ್ತು ಬಿಡ್ತದೆ, ಗಟ್ಟಿ ಆಗ್ತದೆ. ಅದರಿಂದ ಸೂಕ್ಷ್ಮ ಜೀವಿಗಳು ಯಾವ್ದು ಒಳಗಡೆ ಹೋಗ್ಲಿಕ್ಕಾಗಲ್ಲ. ತದನಂತರ ಬೀಜೋಪಚಾರ ಮಾಡ್ಲಿ. ಬೀಜೋಪಚಾರ ಮಾಡೋದು ಇಲ್ಲಿ ರೈತರಲ್ಲಿ ಇಲ್ಲೇ ಇಲ್ಲ ವಾಡಿಕೆ, ಆದ್ರೆ ರೂಢಿಸ್ಕೋಬೇಕು ಅಂತ ಪದೇ ಪದೇ ಹೇಳ್ತಾ ಇದೀವಿ. ಇದನ್ನ ಮಾಡ್ಕೋಬೇಕು. ಬೀಜೋಪಚಾರ ಸರಳ. ಏನು ನಾಳೆ ನಾವು ನಾಳೆ ಅಥವಾ ಇನ್ನು 2 ದಿವಸ ಮುಂಚೆ ನಾವು ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಭೂಮಿಗೆ ಆ ಗೆಡ್ಡೆಗಳನ್ನ ಮ್ಯಾಂಕೋಸ್ ಎಂಬ ಶಿಲೀಂದ್ರ ನಾಶಕ, ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ, ಸ್ಟ್ರೆಪ್ಟೋಸೈಕ್ಲಿನ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ನಾಶಕ, ಇದು ಜೊತೆಗೆ ಬೇಕಾದ ಮೆಟಲಾಕ್ಸಿಲ್ ಅಂತಿದೆ, ಅದು ಒಂದು ಅಂತರ್ವ್ಯಾಪಿ ಶಿಲೀಂದ್ರ ನಾಶಕ. ಈ 3 ಶಿಲೀಂದ್ರ ನಾಶಕಗಳಿರುವಂತವು ನಾವು ರಾಸಾಯನಿಕಗಳನ್ನ ಒಂದು ಮೆಟಲಾಕ್ಸಿಲ್ ಅಂತ ಏನ್ ಹೇಳ್ತೀವಿ ಅದು 1 ಗ್ರಾಮು, ಮ್ಯಾಂಕೋಸೆಬ್ 1.5 ಗ್ರಾಮು, ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಂನಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದನ್ನ ಗೆಡ್ಡೆಗಳನ್ನ ಅದ್ದಿ ಸಂಪೂರ್ಣವಾಗಿ ಅದರಲ್ಲಿ ನೀರಲ್ಲಿ ಅದ್ದಿ ಒಂದು 10 ನಿಮಿಷಗಳ ಕಾಲ ಹೊರಗಡೆ 6 ಸಾರಿ ಬಿತ್ತನೆ ಮಾಡಿದ್ರೆ ಯಾವುದೇ ರೋಗಾಣುಗಳು ಬರೋದಿಲ್ಲ, ನುಸುಳೋದಿಲ್ಲ, ಬೆಳೆಯನ್ನ ಉಳಿಸ್ಕೋಬಹುದು. ಇಷ್ಟು ಅನುಕೂಲತೆಗಳಿದೆ. ಈ ರೀತಿಯ ಒಂದು ಅಂಶಗಳನ್ನ ಬಿತ್ತನೆಯಲ್ಲಿ ಅಳವಡಿಸಿಕೊಂಡಾಗ ಬಿತ್ತನೆಯಲ್ಲಿ ನಾವು ಯಾವ ರೀತಿ ಯಾಂತ್ರೀಕರಣವನ್ನ ಅಳವಡಿಸಿಕೊಳ್ಬಹುದು ಅಂತ ಹೇಳಿ, ಈ ಬೀಜ ಒಂದು ಉಪಚಾರ ಇವೆಲ್ಲ ಆದ್ಮೇಲೆ ತಯಾರಿಯಾಗಿರುತ್ತೆ. ನಾವು ಬಹುಮುಖ್ಯವಾಗಿ ಭೂಮಿ ಆಳವಾಗಿ ಉಳುಮೆ ಮಾಡ್ಕೊಳ್ಬೇಕು. ಆಳವಾಗಿ ಉಳುಮೆ ಮಾಡಿಕೊಂಡು ಅದಕ್ಕೆ ಟ್ರ್ಯಾಕ್ಟರ್ ಚಾಲಿತ, ಎತ್ತಿನಲ್ಲಿ ನೋಡಿದ್ರೆ ಮೇಲೆ ಜಾಸ್ತಿ ಆಳ, ಟ್ರ್ಯಾಕ್ಟರ್ ಚಾಲಿತ ಕಲ್ಟಿವೇಟರ್ ಆಗಿರ್ಬೋದು, ಡಿಸ್ಕ್ ಫ್ಲೋ ಇರ್ಬೋದು, ಅದು ಸ್ವಲ್ಪ ಆಳವಾಗಿ ಮಾಡ್ಬೇಕು. 1 ಅಡಿ ಆದ್ರೂ ಮಾಡ್ಬೇಕು ಚೆನ್ನಾಗಿ ಆಳವಾಗಿ, 1.5 ಅಡಿ ಆಳವಾಗಿ ಮಾಡಿದ್ರೆ ಮಣ್ಣು ಟೊಳ್ಳಾಗುತ್ತೆ. ಅಂತದ್ರಲ್ಲಿ ನಾವೇನ್ ಮಾಡ್ಬೇಕು, ಟ್ರ್ಯಾಕ್ಟರ್ ಚಾಲಿತ ಬಿತ್ತನೆ ಇವತ್ತು ಬಂದಿದೆ, ಯಾಂತ್ರೀಕರಣ ಬಂದಿದೆ. 1.5 ಗಂಟೆನಲ್ಲಿ 1 ಎಕರೆ ಪ್ರದೇಶವನ್ನ ಬಿತ್ತನೆ ಮಾಡಬಹುದು. ಉಂಡೆಗಡ್ಡೆಗಳನ್ನ ಬಳಸಿ ಮಾಡಿ 1 ಗಂಟೆಗೆ 1,000 ರೂಪಾಯಿ ನಮಗೆ ಒಂದೂವರೆ ಸಾವಿರ ರೂಪಾಯಿ ಒಂದ್ ಸಾವಿರ ಒಂದೂವರೆ ಎರಡು ಸಾವಿರ ರೂಪಾಯಿ ಒಂದ್ ಎಕರೆನ ಬಿತ್ತನೆ ಮಾಡ್ಬಿಡ್ಬೋದು. ನಮಗೆ ಎತ್ತರವಾದ ಬದುಗಳು ಬರ್ತವೆ, ಅದರಲ್ಲಿ ಹಸಿರುಗಡ್ಡೆಗಳು ಬರಲ್ಲ, ಕರೆಕ್ಟ್ ಆಗಿ ಒಂದು ಮುಕ್ಕಾಲು ಅಡಿಗೆ ಒಂದು ಗಡ್ಡೆ ಬೀಳುತ್ತೆ. ಹಾಗಾಗಿ ಬೆಳೆ ಉತ್ತಮವಾಗಿ ಬರುತ್ತೆ ಅಂತ ಹೇಳಿ ಬಯಸ್ತೇನೆ. ನಮಗೆ ಈ ರೀತಿ ಟ್ರ್ಯಾಕ್ಟರ್ ಚಾಲಿತ ಯಾಂತ್ರೀಕರಣದಲ್ಲಿ ಬಿತ್ತನೆ ಮಾಡುವುದು ಬಹಳ ಮುಖ್ಯ. ಆಮೇಲೆ ಸಾಧ್ಯವಾದಷ್ಟು ರೈತರಿಗೆ ಅನುಕೂಲ ಇದ್ರೆ ಏರುಮಡಿಗಳಲ್ಲಿ ಮಾಡಿಕೊಳ್ಳಿ. ಏರುಮಡಿ ಜೋಡಿ ಸಾಲು ಪದ್ಧತಿ ಬಹಳ ಅತ್ಯುತ್ತಮವಾದ ಪದ್ಧತಿ, ನಾನು ಈಗಾಗಲೇ ಹೇಳಿದ್ದೀನಿ. ಆ ಪದ್ಧತಿಯಲ್ಲಿ ಮಾಡ್ಕೊಳ್ಳಿ. ಒಂದು ಮೀಟರ್ ಬೆಡ್, ಒಂದೂವರೆ ಅಡಿ ಅಥವಾ ಎರಡಡಿಯಷ್ಟು ಮಧ್ಯದಲ್ಲಿ ಆ ಗೆಡ್ಡೆಗಳನ್ನ 12-13 ಸೆಂಟಿಮೀಟರ್ ಆಳಕ್ಕೆ ಹಾಕಿದ್ರೆ ಅತ್ಯುತ್ತಮವಾಗಿ ಬರುತ್ತೆ, ಯಾವ್ದೇ ರೋಗಾಣುಗಳಿಲ್ಲ. ಈಗಾಗಲೇ ಈ ಒಂದು ನಾವು ಸಂಶೋಧನೆಯನ್ನ ಮಾಡಿ ಇವತ್ತು ರೈತರು ಸಹ ನಾವು ಕ್ಷೇತ್ರೋತ್ಸವನ ಮಾಡಿ ಅದನ್ನ ಈಗಾಗಲೇ ತೋರಿಸಿದ್ದೇವೆ ರೈತರಿಗೆ. ರೈತರು ಬಹಳಷ್ಟು ಮುಂದಿನ ದಿನಗಳಲ್ಲಿ ನಾನು ಈ ರೀತಿಯಾಗಿ ಅಳವಡಿಸ್ಕೋಬೇಕು, ನನ್ನ ಬೆಳೆ ಉಳಿಸ್ಕೋಬೇಕು, ಎಷ್ಟೇ ಮಳೆ ಬಂದ್ರು ಅದು ಸರಾಗವಾಗಿ ನೀರು ಹರಿದು ಹೋಗುತ್ತೆ. ಹರಿದೋದಾಗ ನಮಗೆ ಅಂಗಮಾರಿ ರೋಗದ ಸಮಸ್ಯೆ ಇಲ್ಲ, ಮಣ್ಣು ಏರಿಸುವಂತ ಸಮಸ್ಯೆ ಇಲ್ಲ. ಆಮೇಲೆ ಔಷಧಿಗಳು ಹೊಡಿಬೇಕಾದ್ರೂ ಸಹಳ, ಮಣ್ಣು ಏರಿಸುವ ಕೂಲಿ ಖರ್ಚು ಕಡಿಮೆ, ಅಂಗಮಾರಿ ರೋಗದ ಸಮಸ್ಯೆ ಕಡಿಮೆ, ಹಸಿರುಗಡ್ಡೆಗಳ ಸಮಸ್ಯೆ ಇಲ್ಲ. ಇವೆಲ್ಲ ಅನುಕೂಲಗಳು ಇಲ್ಲಿದೆ. ಇಂಥದನ್ನ ಅಳವಡಿಸ್ಕೊಳ್ಳಿ, ಮಳೆ ಬಂದ್ರೆ ಸಮಸ್ಯೆ ಇಲ್ಲ. ಈ ತರದ ಅಳವಡಿಸ್ಕೊಳ್ಳಿ ತಂತ್ರಜ್ಞಾನಗಳು ಅನ್ನೋದು ನನ್ನ ಒಂದು ಸಲಹೆ. ಇನ್ನು ಬಿತ್ತನೆ ಸಾಮಗ್ರಿಗಳು ಬಹಳ ಮುಖ್ಯ. ನಾವು ಅದೇನು ಶಿಫಾರಸ್ ಅಂತ ಏನಿದೆ, 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, 300 ಕೆಜಿಯಷ್ಟು ಬೇವಿನಿಂಡಿ. ಬೇವಿನಿಂಡಿ ಬಳಸ್ಬೇಕು ರೈತರು, ಕೊಟ್ಟಿಗೆ ಗೊಬ್ಬರ ಹಾಕ್ಲೇಬೇಕು. ಸರ್, ನಾನು ಬರೀ ರಾಸಾಯನಿಕ ಗೊಬ್ಬರ ಹಾಕಿ ನಾನು ಬೆಳೆ ಬೆಳಿತೀನಿ, ಖಂಡಿತ ಸಮನ್ವಯ ಕೃಷಿಗೆ ನಾವು ಒತ್ತು ಕೊಡ್ಬೇಕು. ಸಾವಯವ ಗೊಬ್ಬರನು ಬಳಸಬೇಕು, ಈ ಕಡೆ ರಾಸಾಯನಿಕ ಗೊಬ್ಬರನು ಬಳಸಬೇಕು. ಸಾವಯವ ಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಜೋಡಣೆಗೆ, ಆಮೇಲೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ, ಈಗ ಬೇವಿನಿಂಡಿ ಅಂತೀವಿ ಹಲವಾರು ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತೆ, ಆಮೇಲೆ ಅದರಿಂದ ಸಣ್ಣ ಪೋಷಕಾಂಶಗಳು ಗಿಡಗಳು ಸಿಗುತ್ತೆ. ಇನ್ನು ಜೊತೆಗೆ ಶಿಫಾರಸಿನ ಆಧಾರದ ಮೇಲೆ ರಸಗೊಬ್ಬರಗಳು ಏನಿದಾವೆ, ಅದು 50-40-50 ಹಿಂಗಾರು ಹಂಗಾಮಿಗೆ, ಅಂದ್ರೆ ಸಾರಜನಕ 50 ಕೆಜಿ, 40 ಕೆಜಿ ರಂಜಕ, 50 ಕೆಜಿ ಪೊಟಾಷ್ ಅನ್ನು ಕೊಡಬೇಕು. ಅದನ್ನ ಯೂರಿಯಾ ರೂಪದಲ್ಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ರೂಪದಲ್ಲಿ, ಪೊಟಾಷ್ ರೂಪದಲ್ಲಿ ಇವನ್ನ ಕೊಡಬಹುದು, ಪೂರೈಕೆ ಮಾಡಬೇಕು. ಅಥವಾ DAP ಮತ್ತು ಪೊಟಾಷ್ ರೂಪದಲ್ಲಿ ಭೂಮಿಗೆ ಪೂರೈಕೆ ಮಾಡೋದ್ರಿಂದ ನಮಗೆ ಆ ಶಿಫಾರಸಿನ ಗೊಬ್ಬರಗಳನ್ನು ಕೊಟ್ಟಾಗ ಖಂಡಿತ ನಮಗೆ ಒಳ್ಳೆ ಇಳುವರಿ, ನಿರೀಕ್ಷಿತ ಇಳುವರಿ ಬರುತ್ತೆ. ಯಾಕೆಂದ್ರೆ ಆಸನದ ಇಳುವರಿ ಸರಾಸರಿ ಇಳುವರಿ 4-8, ಅದರಿಂದ ರೈತರಿಗೆ ಖಂಡಿತ ಲಾಭದಾಯಕವಾಗಿ ಬೆಳೆನ ಬೆಳಿಲಿಕ್ಕೆ ಸಾಧ್ಯ. ನಮಗೆ ಕನಿಷ್ಠ 8 ಟನ್ ಅಥವಾ 80 ಕ್ವಿಂಟಾಲ್ ಒಂದು ಎಕರೆ ಪಡಿಬೇಕು ನಾವು ಕನಿಷ್ಠ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ರೈತರು 12-13 ಟನ್ನಷ್ಟು, ಅಂದ್ರೆ 120-130 ಕ್ವಿಂಟಾಲ್ ಪಡ್ಕೋತಾ ಇದಾರೆ, ಪಡಿತಾ ಇದಾರೆ. ಅವರು ಜೋಡಿ ಸಾಲು ಪದ್ಧತಿ ಮಾಡ್ತಾರೆ, ಕೆಲವರು ಸಾಲು ಪದ್ಧತಿಯಲ್ಲಿ ಮಾಡ್ತಾರೆ. ಅಂದ್ರೆ ಅಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳಿತಾರೆ, ಅಂದ್ರೆ ಅದು ಒಂದು ಕಾರಣ ಇದೆ. ಹಿಂಗಾರು ಹಂಗಾಮಿನಲ್ಲಿ ಚಳಿಗಾಲದ ಬೆಳೆ, ಅದಕ್ಕೆ ಚಳಿಗಾಲದಲ್ಲಿ ನೀವು ಏನೇ ಬೇಸಾಯ ಕ್ರಮಗಳು ಮಾಡಿದ ಜೊತೆಗೆ ಪೂರಕವಾದ ವಾತಾವರಣ ಬಹಳ ಮುಖ್ಯ. ಆ ಪೂರಕ ವಾತಾವರಣ ಅದಕ್ಕೆ ಹಿಂಗಾರಲ್ಲಿ ಬೆಳೀತಾರೆ, ಆದ್ರೆ ಮುಂಗಾರಲ್ಲಿ ಬೆಳಿಲಿಕ್ಕಾಗಲ್ಲ, ಅಲ್ಲಿ ಉಷ್ಣಾಂಶ ಜಾಸ್ತಿ. ಇಲ್ಲಿ ಎರಡೂ ಸದಾವಕಾಶ ಇರೋದ್ರಿಂದ ಇಲ್ಲೂ ಸಹ ಹಿಂಗಾರಲ್ಲಿ ಅತ್ಯುತ್ತಮವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಸದಾವಕಾಶ ಇದೆ ಅಂತ ಹೇಳಿದ್ದೆ. ಇನ್ನು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಗೊಬ್ಬರಗಳನ್ನೆಲ್ಲ ನಾವು ಪೂರೈಸ್ತೀವಿ, ಇಂತಹ ಸಂದರ್ಭದಲ್ಲಿ ನಮ್ಮ ಭೂಮಿಗೆ ಆಲೂಗೆಡ್ಡೆನ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಜೈವಿಕ ಸೂಕ್ಷ್ಮ ಜೀವಿಗಳನ್ನ ಯಾವ ರೀತಿ ಬಳಕೆ ಮಾಡಬಹುದು ಅಂತ ಹೇಳ್ತೀರಿ, ಜೊತೆಗೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀರಿ? ಈಗ ಜೈವಿಕ ಮತ್ತು ಸಾವಯವ ಗೊಬ್ಬರಗಳೇನಿದೆ ಅದು ನಾವು ಬಳಸಲೇಬೇಕು. 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ, ಕಳಿತಂತ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಕಳಿತಂತ ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯ. ಈಗ ಹಸಿ ಸಗಣಿ ಹಾಕಬಾರದು, ಅದರಲ್ಲೂ ಅಮೋನಿಯಾ ಇರುತ್ತೆ. ಹೌದು, ಕನಿಷ್ಠ 3-4 ತಿಂಗಳು ಕಳಿತಿರ್ಬೇಕು. ಅಂತ ಗೊಬ್ಬರವನ್ನು ಬಳಸ ನೇರವಾಗಿ ಅದರಲ್ಲಿರುವ ಪೋಷಕಾಂಶಗಳು ಗಿಡಗಳು ಸಿಗುತ್ತೆ. ಈಗ ಬೇವಿನಿಂಡಿನೂ ಅಷ್ಟೇನೆ, ಬೇವಿನಿಂಡಿ ಹಾಕೋದ್ರಿಂದ ಅದರಲ್ಲಿ ಸಾಕಷ್ಟು ಸೂಕ್ಷ್ಮ ಪೋಷಕಾಂಶಗಳು ಬೆಳೆಗೆ ಸಿಗುತ್ತೆ. ಇನ್ನು ಎರೆಹುಳು ಗೊಬ್ಬರ ಹಾಕಿದ್ರೆ ಇನ್ನೂ ಅತ್ಯುತ್ತಮ, ಅದು ಸಾಕಷ್ಟು ನೇರವಾಗಿ ಕಳಿತಿರುತ್ತೆ ಆಲ್ರೆಡಿ, ಆ ಎರೆಹುಳು ಜೀರ್ಣ ಮಾಡಿ ಅದು ಕಳಿತಿರುತ್ತ ಗೊಬ್ಬರ, ಅದರಲ್ಲಿರುವಂತ ಪೋಷಕಾಂಶಗಳು ನೇರವಾಗಿ ಗಿಡಗಳು ತಲುಪುತ್ತೆ. ಅದು ಬಹಳ ಹ್ಯೂಮಿಕ್ ಆಸಿಡ್ ಇರುತ್ತೆ, ಬಹಳಷ್ಟು ಗಿಡಗಳಿಗೆ ಬೇಕಾದಂತ ಏನಿದೆ ಗಿಡಗಳು ಎಲ್ಲಾ ಒಂದು ಪೋಷಕಾಂಶಗಳು ಖನಿಜಗಳು ಸಿಗಲಿಕ್ಕೆ ಅವಕಾಶ ಅದರಲ್ಲಿರುತ್ತೆ. ಆಮೇಲೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಬೇಕು, ಅವುಗಳ ಕೆಲಸ ನಿರ್ವಹಣೆ ಏನ್ ಮಾಡ್ತವೆ ಅದು ನಾವು ಕಣ್ಣಿಗೆ ಕಾಣಲ್ಲ, ಆದರೆ ಅದನ್ನ ಬೆಳೆಯ ರೂಪದಲ್ಲಿ ಇಳುವರಿ ರೂಪದಲ್ಲಿ ನಾವು ನೋಡಬಹುದು. ಉದಾಹರಣೆಗೆ ಕೆಲವೊಂದು ಜೈವಿಕ ಗೊಬ್ಬರಗಳು ಪೋಷಕಾಂಶಗಳನ್ನ ಕರಗಿಸಿ ಗಿಡಗಳಿಗೆ ಕೊಡುತ್ತೆ. ಈಗ ನಾವು ಸಾವಯವ ಗೊಬ್ಬರ ಹಾಕ್ತೀವಿ, ಸಾವಯವ ಗೊಬ್ಬರನೇ ಅದರಲ್ಲಿ ಇರುವಂತಹ ಪೋಷಕಾಂಶಗಳನ್ನ ಕರಗಿಸಿ ಗಿಡಗಳಿಗೆ ಕೊಡುತ್ತೆ. ಕೆಲವು ಮಣ್ಣಲ್ಲಿರುವಂತಹ ಖನಿಜಗಳನ್ನ ಕರಗಿಸಿ ಗಿಡಗಳು ಕೊಡುತ್ತೆ. ಅದಕ್ಕೆ ಜೈವಿಕ ಗೊಬ್ಬರಗಳ ಬಳಕೆ ಬಹಳ ಮುಖ್ಯ. ರಂಜಕ ಕರಗಿಸುವಂತ ಗೊಬ್ಬರ PSP ಅಂತ, ಫಾಸ್ಫೇಟ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಅಜಿಟೋಬ್ಯಾಕ್ಟರ್ ಅಂತ ಹೇಳ್ತೀವಿ, ಸಾರಜನಕ ಹೀರಿಕೊಡುವಂತ ಸೂಕ್ಷ್ಮ ಜೀವಿಗಳು. ಈಗ ಪೊಟಾಶು ಬಂದಿದೆ, ಪೊಟಾಶ್ ಕರಗಿಸಿ ನೀಡುವಂತ ಒಂದು ಸೂಕ್ಷ್ಮ ಜೀವಿಗಳು ಬಂದಿದ್ದಾವೆ. ಎಲ್ಲ ದೊಡ್ಡ ಪೋಷಕಾಂಶಗಳು ನೀಡ್ತವೆ, ಅವುಗಳ ಸಹಾಯದಿಂದ ನಮಗೆ ಬೆಳೆಗಳು ಚೆನ್ನಾಗಿ ಬರುತ್ತೆ. ಜೊತೆಗೆ ರೋಗಾಣುಗಳನ್ನ ಕಡಿಮೆ ಮಾಡುವಂತ ಸೂಕ್ಷ್ಮ ಜೀವಿಗಳಿದ್ದಾವೆ. ಉದಾಹರಣೆಗೆ ಟ್ರೈಕೋಡರ್ಮ ಅಂತ ಹೇಳ್ತೀವಿ, ಬ್ಯಾಸಿಲಸ್ ಅಂತ ಹೇಳ್ತೀವಿ, ಸುಡೋಮೋನಸ್ ಅಂತ ಹೇಳ್ತೀವಿ. ಇವೆಲ್ಲವೂ ಒಂದು ಎಕರೆ ಪ್ರದೇಶಕ್ಕೆ 7-8 kg ಮಣ್ಣಿಗೆ ಬೆರೆಸ್ತಾ ಹೋದ್ರೆ ಪ್ರತಿ ವರ್ಷ ಪ್ರತಿ ಬೆಳೆಗೆ ಅವುಗಳ ಸಂಖ್ಯೆ ಜಾಸ್ತಿಯಾಗಿ ವೃದ್ಧಿಯಾಗಿ ಮುಂದಿನ ದಿನಗಳಲ್ಲಿ ಮಣ್ಣಿನಿಂದ ಆಗುವಂತಹ ಅನಾಹುತಗಳು, ರೋಗಾಣುಗಳು ಕಡಿಮೆ ಆಗ್ತವೆ. ಜೊತೆಗೆ ಮಣ್ಣು ಫಲವತ್ತಾಗಿದೆ, ಅವುಗಳ ಅವಶ್ಯಕತೆ ಬಹಳ, ಜೀವ ಇದ್ದಂಗೆ. ಮಣ್ಣಿಗೆ ಜೀವ ಸಾವಯವ ವಸ್ತು ಮತ್ತು ಜೈವಿಕ ಗೊಬ್ಬರ. ನಾವು ಜೀವನ ತೆಗಿತೀವಿ ಯಾವ್ದ್ರಿಂದ, ರಸಗೊಬ್ಬರಗಳನ್ನ ಹಾಕಿ ಜೀವ ತೆಗಿತೀವಿ, ಕಳೆನಾಶಕಗಳನ್ನ ಹೊಡೆದು ಜೀವ ತೆಗಿತೀವಿ. ಅದಕ್ಕೆ ಜೀವ ಮರುಜೀವ ಕೊಡಬೇಕಾದ್ರೆ ಇವೆಲ್ಲ ಸಾವಯವ ವಸ್ತುಗಳು ಬೇಕು. ಇನ್ನು ರಸಾವರಿಯನ್ನ ಯಾವ ರೀತಿ ಪೂರೈಕೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಈಗಾಗಲೇ ನಾವು ಈಗ ಹೇಳ್ತಾ ಇದೀವಿ, ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಬೆಳೆಯೋದ್ರಿಂದ ನಾವು ಹನಿ ನೀರಾವರಿ ಪದ್ಧತಿಯನ್ನ ಮಾಡ್ಕೊಳ್ತೀವಿ. ಅದೇ ಹನಿ ನೀರಾವರಿ ಪದ್ಧತಿನಲ್ಲಿ ಕನಿಷ್ಠ 10 ದಿವಸಗಳಿಗೆ ಒಮ್ಮೆ 8 ಸಾರಿ, ಬೆಳೆಯ ಅವಧಿ ಎಷ್ಟು, 90-100 ದಿವಸ, 8 ಸಾರಿ ಸಾಕು. 10 ದಿವಸದಲ್ಲಿ ಬೆಳೆ ಯಾವುದೇ ಗೊಬ್ಬರವನ್ನ ಸಂಪೂರ್ಣವಾಗಿ ಮೂಲ ಗೊಬ್ಬರ ಅಥವಾ ಮೇಲು ಗೊಬ್ಬರವಾಗಿ ಹಾಕ್ಬಿಟ್ರೆ ಯಾವ ಬೆಳೆನೂ ತೆಗೆದುಕೊಳ್ಳಲ್ಲ. ಹೌದು, ಈ ಹೆಚ್ಚು ಮಳೆಯಾಗೋ ಕಾರಣದಿಂದ ಏನಾಗ್ತದೆ, ಸಾಕಷ್ಟು ರಸಗೊಬ್ಬರಗಳು ಮಣ್ಣಿಗೆ ಏನ್ ಹಾಕಿರ್ತೀವಿ ಅದು ಬೇರಿನ ಸಮೂಹಕ್ಕಿಂತ ಕೆಳಗಡೆ ಹೋಗುತ್ತೆ, ಬೇರು ಸಿಗೋದಿಲ್ಲ, ಕೊಚ್ಚಿ ಭೂಮಿಗೆ ಅಂತರ್ಜಲ ಸೇರ್ಬಿಡುತ್ತೆ. ಅದಕ್ಕೆ ನಾವು ಏನು ಶಿಫಾರಸು ಗೊಬ್ಬರಗಳು ಏನಿದಾವೆ ಅದನ್ನ 10 ಭಾಗ ಮಾಡುವಂತದ್ದು. ಬಿತ್ತನೆ ಮಾಡಿದ 10 ದಿವಸ 20 ದಿವಸಕ್ಕೆ ಒಂದ್ ಬಾರಿ, 30 ದಿವಸಕ್ಕೆ, 40 ದಿವಸಕ್ಕೆ, 5 ದಿವಸಕ್ಕೆ ಒಂದೊಂದು ಬಾರಿ ಅದನ್ನ ರಸಾವರಿ ಮೂಲಕ ಅಂದ್ರೆ ಹನಿ ನೀರಾವರಿ ಮೂಲಕ ನೀರನ್ನು ಕೊಟ್ಬಿಟ್ರೆ ನಮಗೆ ಅತ್ಯುತ್ತಮವಾಗಿ ಬೆಳೆ ಬರುತ್ತೆ. ಯಾವುದೇ ಪೋಷಕಾಂಶಗಳು ಪೋಲಾಗಲ್ಲ, ಆ ಪೋಷಕಾಂಶಗಳನ್ನ ಉಳಿಸಬಹುದು, ಅಂತರ್ಜಲ ನಮಗೆ ಮಾಲಿನ್ಯ ಆಗಲ್ಲ, ಎಲ್ಲ ಅನುಕೂಲಗಳು ಈ ರಸಾವರಿಯಿಂದ ಇದೆ. ಇದನ್ನೆಲ್ಲ ನಾವು ವಿಜ್ಞಾನಕತೆ ಮಾಡ್ಕೋಬೇಕು. ಮಾಡ್ಕೊಳ್ಳೋದ್ರಿಂದ ಖಂಡಿತ ಇಳುವರಿ ನಾವು ಹೆಚ್ಚಿಸಬಹುದು. ಇವತ್ತು ದೇಶದಲ್ಲಿ ಅತಿ ಕಡಿಮೆ ಇಳುವರಿ ಪಡಿತಾ ಇರುವಂತ ಜಿಲ್ಲೆ ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೇವಲ ಹೆಕ್ಟೇರ್ ಪ್ರದೇಶಕ್ಕೆ 10-12 ಟನ್ ಅಷ್ಟು ಬರ್ತಾ ಇದೆ ಎಲ್ಲಿ, ಹಾಸನ ಜಿಲ್ಲೆ. ಆದ್ರೆ ಬೇರೊಂದು ಜಿಲ್ಲೆಗೆ ಹೋಲಿಸಿದ್ರೆ ಗುಜರಾತ್, ಹರಿಯಾಣ, ಪಂಜಾಬ್ ಆ ಜಿಲ್ಲೆಗಳಿಗೆ ಹೋಲಿಸಿದಾಗ ನಮ್ಮ ಇಳುವರಿ 100%+ ಕಡಿಮೆ. ಅಲ್ಲಿ ಕಡಿಮೆ ಅಂದ್ರೂ 20 ಟನ್ ಅಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪಡಿತಾ ಇದೆ, ಒಂದು ಹೆಕ್ಟೇರ್ಗೆ ನಾನು ಹೇಳ್ತಾ ಇದ್ದೀನಿ. ಗುಜರಾತ್ನಲ್ಲಿ 28 ಟನ್ ಅಷ್ಟು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಪಡಿತಾ ಇದ್ದಾರೆ. ನಮ್ದು 10 ಟನ್ ಎಷ್ಟು, ಅವ್ರದ್ದು 20 ಟನ್. ಬಹಳಷ್ಟು ಅಜಗಜಾಂತ ಇಳುವರಿನಲ್ಲಿ ಏರುಪೇರಾಗಿದೆ. ಇದು ಕಾರಣ ಮೂಲವಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ರೋಗಾಣುಗಳ ನಿರ್ವಹಣೆ ಇದೆ, ಇವೆಲ್ಲವೂ ನಾವು ಮಾಡ್ಬೇಕು. ಮೂಲವಾಗಿ ಬಿತ್ತನೆ ಗೆಡ್ಡೆಗಳು, ಬಿತ್ತನೆ ಗೆಡ್ಡೆಗಳ ಪೂರೈಕೆಯಲ್ಲಿ 7-8 ಸಂತಾನ ಗೆಡ್ಡೆಗಳು ಪೂರೈಕೆ ಆಗ್ತಾ ಇದೆ. 7-8 ವರ್ಷ ಆದ್ಮೇಲೆ ಆ ಗೆಡ್ಡೆಗಳು ಇಲ್ಲಿ ಪೂರೈಕೆ ಆಗ್ತಾ ಇದೆ. ಆದರೆ ಈ ಒಂದು ನವೀನ ತಂತ್ರಜ್ಞಾನ ಏನಿದೆ, ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳಿಂದ ಬೀಜೋತ್ಪಾದನೆ ರೈತರೇ ಮಾಡಿಕೊಂಡ್ರೆ ಶೂನ್ಯ ಸಂತಾನ ಗೆಡ್ಡೆಗಳನ್ನು ಬಳಸಿದಾಗ ಅದರಿಂದನೂ ಇಳುವರಿ ಜಾಸ್ತಿ ಆಗುತ್ತೆ. ಫ್ರೆಶ್ ಗೆಡ್ಡೆಗಳು ಅವು ಬಹಳಷ್ಟು ಆ ಇಳುವರಿ ಕೊಡುವಂತ ವಂಶಾವಳಿ ಸಾಮರ್ಥ್ಯ ಕುಂದಿರುತ್ತೆ. ನಾವು ಈ ಕುಡಿಕಾಂಡ ಸಸಿಗಳಿಂದ ನಾವು ಬೆಳೆದಾಗ ಇಳುವರಿ ಸಾಮರ್ಥ್ಯ ಎಲ್ಲೂ ಹೆಚ್ಚುತ್ತೆ. ಈ ಹಲವಾರು ತಂತ್ರಜ್ಞಾನಗಳನ್ನ ಅವೆಲ್ಲವೂ ಸಮಗ್ರವಾಗಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಆಗಾಗ ಮಾತ್ರ ನಾವು 20 ಟನ್ ಇಳುವರಿ ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೆ ರಸಾವರಿ ಬೇಕು. ನೀರಿನಲ್ಲಿ ಸಂಪೂರ್ಣವಾದ ರಸಗೊಬ್ಬರಗಳನ್ನ 70%-80% ಬಳಸಿದ್ರೆ ಸಾಕು. ಇವತ್ತೇನು ಇಳುವರಿ ಪಡಿತಾ ಇದ್ದಾರೆ ಅದಕ್ಕಿಂತ 1 ಪಟ್ಟು ಜಾಸ್ತಿ ಇಳುವರಿ ಪಡೀಲಿಕ್ಕೆ ಸಾಧ್ಯ ಇದೆ. ಒಳ್ಳೇದು ಡಾಕ್ಟರ್. ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆ, ಆಧುನಿಕ ಬೇಸಾಯ ಕ್ರಮಕ್ಕೆ ಪೂರಕವಾದ ಸಾಕಷ್ಟು ಮಾಹಿತಿಗಳನ್ನ ಮಾಡಿಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಖಂಡಿತ. ನನ್ನ ಒಂದು ಮೊಬೈಲ್ ಸಂಖ್ಯೆ 9408134445. ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ. 9408134145. ಒಳ್ಳೆಯದು ಸರ್. ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆ, ಆಧುನಿಕ ಬೇಸಾಯ ಕ್ರಮಗಳಿಗೆ ಪೂರಕವಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು ಈ ಕುರಿತು ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರ ನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ,